ಕನ್ಫ್ಯೂಷನ್ ಇರುತ್ತೆ, ಇದ್ರೂ ಇರ್ಬೋದು ಬಿಡಪ್ಪ, ಇರ್ಲಿಕ್ಕೂ ಇಲ್ಲ, ಅದು ನಾನೇ ಆಗಿದ್ರು ಆಗಿರ್ಬೋದು. ಪ್ರತಿಷೇಧ ವಾಕ್ಯಗಳು ಹೇಗಿರ್ತವೆ ಅಂದರೆ ಅವು ನೇತಿ ನೇತಿ ಪರವಾಗಿ, ನೇತಿ ನೇತಿ ಪರವಾಗಿ ವಾಕ್ಯಗಳೆಲ್ಲವೂ ಪ್ರತಿಷೇಧ ವಾಕ್ಯ. ಇದು ಆತ್ಮ ಅಲ್ಲ, ಇದು ಆತ್ಮ ಅಲ್ಲ ಅನ್ನುವ ಈ ವಾಕ್ಯಗಳು ಪ್ರಮಾಣ ಸಹಿತವಾಗಿರ್ತವೆ. ಹೀಗೆ ತತ್ವಮಸಿ ಅನ್ನುವ ವಾಕ್ಯವು ಪ್ರಮಾಣವೋ, ಹಾಗೆ ಅನ್ನಮಯ ಆತ್ಮನು ನಾನಲ್ಲ ಅನ್ನೋದಕ್ಕೂ ಆಗಮವೇ ಪ್ರಮಾಣ, ಮತ್ತು ನಮಗೆ ಸಾರ್ವತ್ರಿಕ ಅನುಭವದಲ್ಲಿ ಪ್ರಮಾಣ. ಅಷ್ಟೇ ಅಲ್ಲ, ನಮಗೆ ಲಾಜಿಕಲ್ ಕನೆಕ್ಷನ್ ಇದೆ, ನಮ್ಮ ಅನುಭವದಲ್ಲೂ ಇದೆ, ಲಾಜಿಕಲ್ ಕನೆಕ್ಷನ್ ಇದೆ, ಆಗಮದ ಸಪೋರ್ಟ್, ಶಾಸ್ತ್ರದ ಸಪೋರ್ಟ್, ಈ ಮೂರು ನಮಗೆ ಒದಗಿ ಬಂದಿದ್ದರಿಂದಾಗಿ ನಾವು ಅನುಗ್ರಹಿಸಲಿಕ್ಕಾಗುವುದೇ ಇಲ್ಲ. ಹಾಗೆ ವಿಹಿತ ವಾಕ್ಯಗಳ ಅವಶ್ಯಕತೆ ಎಷ್ಟಿದೆಯೋ ಅಷ್ಟೇ ಪ್ರತಿಷೇಧ ವಾಕ್ಯಗಳ ಅವಶ್ಯಕತೆಯೂ ಇದೆ. ಪ್ರತಿಷೇಧ ವಿಜ್ಞಾನ ಪ್ರಮಾಣ, ವಿಜ್ಞಾನ ಅಂದರೆ ನಾಲೆಡ್ಜ್. ಯಾವುದು ನಾಲೆಡ್ಜ್? ಪ್ರತಿಷೇಧ ವಾಕ್ಯಗಳಿಂದ ಪ್ರಾಪ್ತವಾದಂತಹ ಜ್ಞಾನ. ಹೇಗೆ ಪ್ರಾಪ್ತವಾಯಿತು? ಪ್ರಮಾಣ ವ್ಯಾಪಾರ. ಪ್ರಮಾಣ ಅಂದ್ರೇನು? ಶಬ್ದ ಪ್ರಮಾಣ ವ್ಯಾಪಾರ, ಶಾಸ್ತ್ರ ಪ್ರಮಾಣ ವ್ಯಾಪಾರ. ಸೊ ಈ ಪ್ರಮಾಣಗಳನ್ನು ನಾವು ಉಪಯೋಗಿಸಿಕೊಂಡು ಯಾವಾಗ ಅಲ್ಲಿರುವಂತಹ ಅನಾತ್ಮವು ನಿರಾಕರಿಸಲ್ಪಡ್ತದೋ ಸಮಕಾಲಮೇವ ಏನಾಗ್ತದೆ? ಆತ್ಮನಲ್ಲಿ ಆರೋಪಿತವಾದಂತಹ ನಾಂತಪ್ರಜ್ಞ ನ ಬಹಿಷ್ಪ್ರಜ್ಞ ನ ಪ್ರಜ್ಞಾನಘನ ಇವಷ್ಟು ಕೂಡ ಏನಾಗ್ತವೆ? ಅನರ್ಥ ನಿವೃತ್ತಿ ಇತಿ ಸಿದ್ಧಂ. ಏನ್ ಸಿದ್ಧವಾಯಿತು? ಈ ಅನರ್ಥ ಪರಿಕಲ್ಪನೆಯಿಂದ ಕೂಡಿದಂತಹ ನಾಂತಪ್ರಜ್ಞ ನ ಬಹಿಷ್ಪ್ರಜ್ಞ ಜೀವಾತ್ಮ ಕರ್ತೃ ಭೋಕ್ತೃ ಸುಖಿ ದುಃಖಿ ಅನಿಸಿಕೊಂಡಂತಹ ಇವನು ಅಲ್ಲಿಗೆ ನಿವೃತ್ತನಾಗಿಬಿಡ್ತಾನೆ. ನಿಧಾನವಾಗಿ ನಿವೃತ್ತನಾಗೋದಿಲ್ಲ. ಸಮಕಾಲೇ, ಯಾವ ಕಾಲದಲ್ಲಿ ಇದು ನಿಶ್ಚಯವಾಗೋಯ್ತು? ಏನ್ ನಿಶ್ಚಯ? ಹಗ್ಗಲ್ಲ ಇದು, ಇದು ಇದು ಹಗ್ಗ ಅಲ್ಲ, ಇದು ಹಾವಲ್ಲ, ಇದು ಹಾವಲ್ಲ, ಇದು ಹಾವಲ್ಲ. ಅಂತ ಹಾವೂ ಅಲ್ಲ. ಹಾವಿರ್ಬೋದು, ಆಗಲಿ ಸತ್ತಿರ್ಬೋದು, ಹಾರ್ಟ್ ಅಟ್ಯಾಕ್ ಆಗಲಿ. ಭಾವನಾ ಪರವಶರಾಗಿ ಹೇಳುವುದು ಬೇರೆ, ವಾಸ್ತವಿಕತೆ ಬೇರೆ. ಜ್ಞಾನಿಗಳು ನಮ್ಮೆಲ್ಲರ ಮಧ್ಯದಲ್ಲಿ ಇದ್ದದ್ದು ಸತ್ಯ, ಆದರೆ ಅವರು ಸಮಾಧಿ ಆದ ಸುಳ್ಳು ಅಂತ ಹೇಳಲಿಕ್ಕಾಗುವುದಿಲ್ಲ. ಸಮಾಧಿ ಆದ ಸುಳ್ಳು ಅಂದರೆ ಅವರು ಇದ್ದದ್ದು ಕೂಡ ಅದನ್ನು ಒಪ್ಪಿಕೊಂಡಿಲ್ಲ. ಅದು ಯಾರು ಒಪ್ಪಿಕೊಂಡ? ಇದು ವಾಸ್ತವಿಕತೆ ಹೇಳೋದು. ಇದರೊಳಗೆ ಏನು ಟಚ್ ಇರ್ತದೆ? ಇದರೊಳಗೆ ಇಮೋಷನಲ್ ಟಚ್ ಇರ್ತದೆ. ಎಲ್ಲೋ ಸೂಕ್ಷ್ಮವಾದ ಭಾಗದಲ್ಲಿ ಅಟ್ಯಾಚ್ಮೆಂಟ್, ಆ ಟಚ್ ಇಟ್ಕೊಂಡೇ ನಾವು ಇಂಥ ಮಾತು ಹೇಳೋದು ಯಾವಾಗಲೂ. ಅಯ್ಯೋ ಅಯ್ಯೋ ದೇವ್ರ ಸಪ್ತ ಅಂತ ಹೇಳೋದು. ದೇವರಿದ್ದ ಅಂತ ಹೆಂಗೆ ಹೇಳಿದ್ರೆ ಹಂಗೆ ದೇವ್ರ ಸಪ್ತ ಅಂತ ಹೇಳಿ ಇಲ್ಲ ಹಂಗೆ ಹೇಳಲಿಕ್ಕಾಗೋದಿಲ್ಲ. ಅದು ದೇವರಿದ್ದ ಅಂತ ಅನ್ನೋದು ಸುಳ್ಳು. ರಾಮ ಅನ್ನೋ ಮನುಷ್ಯ ಇದ್ದ ಅದನ್ನು ಸುಳ್ಳು ಅಂತ ಹೇಳಂಗಿಲ್ಲ. ಯಾವುದೇ ಆಗಲಿ, ಒಂದು ವೇಳೆ ನಾವು ನಿಷೇಧ ಮಾಡಬೇಕಾಗಿದ್ದಲ್ಲಿ ಐದರ್ ಇಟ್ ಹ್ಯಾಸ್ ಟು ಎಕ್ಸಿಸ್ಟ್, ಇಫ್ ಇಟ್ ಡಸಂಟ್ ಎಕ್ಸಿಸ್ಟ್ ದೆನ್ ವಿ ಹ್ಯಾವ್ ಟು ಸೇ ಅದು ಇದ್ದಿದ್ದಿಲ್ಲ ಅಥವಾ ಅದು ಇಲ್ಲ. ಇತ್ತು ಇಲ್ಲ ಸರಿಯಲ್ಲ, ನಾವಿಷ್ಟು ಹೇಳ್ತೇವೆ. ಇತ್ತು ಹಾಗಾದ್ರೆ ಇವೂ ಇದೆ, ಇಲ್ಲ ಹಾಗೆ ಆವಾಗೂ ಇದೆ. ಈ ಪ್ರಕಾರವಾಗಿ ನಿಷೇಧ ವಾಕ್ಯಗಳ ಸ್ಪಷ್ಟೀಕರಣವಾದಾಗ ಒಂದು ಕ್ಷಣವೂ ಕೂಡ ದ್ವೈತ ಇರುವುದಿಲ್ಲ. ದಟ್ ಈಸ್ ದಿ ಕಂಟೆನ್ಷನ್ ಆಫ್ ದಿ ಭಾಷೆ. ಒಂದು ಕ್ಷಣವೂ ಕೂಡ ದ್ವೈತ ಇದೆ. ನಿವೃತ್ತಿ ಇತಿ ಸಿದ್ಧಂ. ಈ ಮೂಲಕವಾಗಿ ಮಾಂಡವ್ಯದ ಏಳನೇ ಶ್ಲೋಕಕ್ಕೆ ನಾವು ಹೋಗಿದ್ದೀವಿ, ನಿನ್ನೆ ಪಾಠ ಮಾಡಿದ್ದೀವಿ. ನಾಂತ ಪ್ರಜ್ಞಂ ನ ಬಹಿಷ್ಪ್ರಜ್ಞಂ, ನ ಉಭಯತಃ ಪ್ರಜ್ಞಂ ನ ಪ್ರಜ್ಞಾನ ಘನಂ ನ ಪ್ರಜ್ಞಂ ನ ಪ್ರಜ್ಞಂ ಅದೃಷ್ಟಂ ಅವ್ಯವಹಾರ್ಯಂ ಅಗ್ರಾಹ್ಯಂ ಅಲಕ್ಷಣಂ ಅಚಿಂತ್ಯಂ ಅವ್ಯಪದೇಶ್ಯಂ ಏಕಾತ್ಮ ಪ್ರತ್ಯಯ ಸಾರಂ ಪ್ರಪಂಚ ಉಪಶಮಂ ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸ ವಿಜ್ಞೇಯಃ. Let you please know that ಆತ್ಮನನ್ನ ನೀನು ತಿಳಿ, ಆತ್ಮನನ್ನು ನೀನು ಗುರುತಿಸು, ಆ ಆತ್ಮ ಜ್ಞಾನವನ್ನು ನೀನು ಪಡೆ. ಏನೆಂದು ಆ ಆತ್ಮ ಅದ್ವೈತ ಆತ್ಮ, ಅದು ನಾನೇ ಆಗಿದ್ದೇನೆ ಅನ್ನುವುದನ್ನು ನೀನು ತಿಳಿ. ಇಲ್ಲಲ್ಲೋ, ನಾನು ಬಹಿಷ್ಪ್ರಜ್ಞನಾಗಿದ್ದೇನಲ್ವೋ, ನೋಡಿ ಈ ಜಗತ್ತಲ್ಲ ನನ್ನ ಅನುಭವಕ್ಕೆ ಬರ್ತಾ ಇದೆ, ಈ ಜಗತ್ತಲ್ಲೂ ನನ್ನ ಅನುಭವಕ್ಕೆ ಬರ್ತಾ ಇದೆ, ನಾನು ಅಂತಃಪ್ರಜ್ಞನಾಗಿದ್ದೇನೆ, ನನ್ನ ಇಮೋಷನ್ಸು ನನ್ನ ಫೀಲಿಂಗ್ಸು ನನ್ನ ಅನುಭವಕ್ಕೆ ಬರ್ತಾ ಇದೆ. ನ ಬಹಿಷ್ಪ್ರಜ್ಞಂ ನ ಅಂತಃಪ್ರಜ್ಞಂ ನ ಉಭಯತ ಪ್ರಜ್ಞನ್ ದೋಷಃ, ಎರಡೂ ನಾನಿರ್ಬೋದು. ಇದಂತೂ ನಿಮಗೆ ಸ್ಪಷ್ಟ ಗೊತ್ತಿದೆ, ಒಂದಿದ್ರೆ ಒಂದಿಲ್ಲ, ಎರಡೂ ಒಂದೇ ಟೈಮ್ ಇರೋ ಸಾಧ್ಯತೆ. ಅಟ್ ಎ ಗಿವನ್ ಯುನಿಟ್ ಆಫ್ ಟೈಮ್ ಒಂದು ಒನ್ ಥಿಂಗ್ ಕ್ಯಾನ್ ಎಕ್ಸಿಸ್ಟ್. ಅವನು ಯುದ್ಧ ಮಾಡುವ ರಾಜನಾದರೆ ಯುದ್ಧ ಮಾಡುವ ರಾಜ, ಅವನು ಪಾತ್ರಧಾರಿ ರಾಜನಾಗಿದ್ದರೆ ಪಾತ್ರಧಾರಿ ರಾಜ. ಅವು ಯಾವೂ ಇಲ್ಲ, ಎರಡಕ್ಕೂ ಸಾಕ್ಷಿಯಾಗಿದ್ದರೆ ಸಾಕ್ಷಿ. ಡೋಂಟ್ ರಾಜ ಬಂದ ಒಂದು ಸಾಕ್ಷಿ ಅಷ್ಟೆ. ಬಟ್ ಒಂದೇ ಟೈಮ್ನೊಳಗೆ ಅವನ ಅಂತಃಪ್ರಜ್ಞೆನೂ ಹೌದು ಬಹಿಷ್ಪ್ರಜ್ಞೆನೂ ಹೌದು ಆಗ್ಲಿಕ್ಕೆ ಸಾಧ್ಯವಿಲ್ಲ. ಸಣ್ಣ ಉಭಯ ತತ್ವಜ್ಞೆ ನ ಪ್ರಜ್ಞಾನಘನ ಹೀಗಿರ್ಬೋದಲ್ವೇ. ಏನು ಅಂತಂದ್ರೆ ಅವನು ಡೀಪ್ ಸ್ಲೀಪ್ ಗಾಢನಿದ್ರಸ್ಥ ಆಗಿರ್ಬೋದಲ್ವೇ. ಹಾ ಇಲ್ಲಪ್ಪ, ಅದು ಕೂಡ ಅಲ್ಲ. ಅದೃಷ್ಟಂ ಹಾಗಾದ್ರೆ ತೋರಿಸಲಿ, ತೋರಿಸ್ಲಿಕ್ಕೆ ಬರೋದಿಲ್ಲ. ಅವ್ಯವಹಾರ್ಯಂ ವ್ಯವಹಾರಕ್ಕೆ ಒಳಪಟ್ಟಿಲ್ಲ. ಅಗ್ರಾಹ್ಯಂ ಇಂದ್ರಿಯಗಳನ್ನು ಗ್ರಹಿಸಲಿಕ್ಕೆ ಆಗುವುದಿಲ್ಲ, ಕೈಗಳಿಂದಲ್ಲ ಇಂದ್ರಿಯಗಳಿಂದ ಗ್ರಹಿಸಲಿಕ್ಕಾಗುವುದಿಲ್ಲ. ಅಲಕ್ಷಣಂ ಅವನಿಗೆ ಯಾವ ಲಕ್ಷಣಗಳು, ಲಕ್ಷಣಗಳು ಇರಬೇಕಾದ್ರೆ ಅವಯವಗಳು ಇರಬೇಕು, ಅಂಗಗಳಿರಬೇಕು, ಉದ್ದ ಅಗಲ ದಪ್ಪ ಎತ್ತರ ಕುಳ್ಳ ಇವ ಅಂಗಗಳು, ಅವು ಲಕ್ಷಣಗಳು ಅನ್ಸು. ನೀಲಿ ಇದೆ, ಕೆಂಪಿದೆ, ಬಿಳಿ ಇದೆ, ರಕ್ತ ಉತ್ಪಲ ಪೀತ ಉತ್ಪಲ ಎಲ್ಲೋ ಇದೆ, ಎಲ್ಲ ಅಂಗ ಇವೆಲ್ಲ ಲಕ್ಷಣ. ಆತ್ಮ ಹೇಗಿದೆ, ಯಾವ ಅಂಗಗಳು ಇಲ್ಲ ಅದರಿಂದ ಅವ್ಯವಹಾರ್ಯ. ಅಗ್ರಾಹ್ಯ ಇಂದ್ರಿಯಗಳಿಂದ ಗ್ರಹಿಸಲಿಕ್ಕಾಗುವುದಲ್ಲ. ಅಲಕ್ಷಣ ಅಚಿಂತ್ಯ ಅಕ್ಷರ್ಧ ನೋಡಿರಿ, ನೋಡಿರಲ್ಲ ದಿಲ್ಲಿಯೊಳಗೆ, ದಿಲ್ಲಿ ನೋಡಿದ್ರೆ ಅಹಮದಾಬಾದ್ ನೋಡಿರಿ, ದಿಲ್ಲಿ ನೋಡಿರಿ, ದಿಲ್ಲಿ ಅಕ್ಷರ್ಧ ನಿಮಗೆ ವಿವರಿಸ್ಲಿಕ್ಕೆ ಬರ್ತದೋ ಇಲ್ಲೋ, ಅಲ್ಪ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಬರ್ತದೆ ನಿಮಗೆ. ಶಬ್ದಗಳ ಸಂಗ್ರಹ ಇತ್ತು ಅಂತಂದ್ರೆ ತನ್ನೊಳಗೆ ಏನ್ ಮಾಡಿದ್ದಾರೆ, ಮೇಲ್ಗಡೆ ಏನ್ ಮಾಡಿದ್ದಾರೆ, ಹೊರಗಡೆ ಏನ್ ಮಾಡಿದ್ದಾರೆ, ಎಷ್ಟು ಕ್ಲೀನ್ ಇಟ್ಟಿದ್ದಾರೆ, ದಿವಸ 10,000 ಜನ ವಿಸಿಟ್ ಮಾಡ್ತಾರೆ, ಅದೊಂದು ಕಡ್ಡಿ ಕಸ ಇಲ್ಲ, ಎಷ್ಟು ಚೆಂದ ಎಲ್ಲ ವಾಲಂಟಿಯರ್ ವರ್ಕ್ ಇನ್ನೋದ ಎಲ್ಲ ಕಾರ್ಯಕರ್ತರು ಸೇವೆ ಮಾಡಲಿಕ್ಕೆ 2-3 ವರ್ಷದಿಂದ ಕ್ಯೂಸ್ತಾರೆ. ಮತ್ತೆ ಬರೋರೆಲ್ಲ ಮಿಲಿಯೋನಿಯರ್ಸ್ ಮಕ್ಕಳು, ಗುಡಿಸ್ತಾರೆ, ಒರೆಸ್ತಾರೆ, ಅಡುಗೆ ಮಾಡ್ತಾರೆ, ಅದೇನ ಏನೋ ಹಾಕೊಳ್ಳೋಣ ಹಾಕ್ಕೊಂಡು ಬಡಿಸ್ತಾರೆ ಎಲ್ಲರಿಗೂ. ನೋಡಿ ಅಕ್ಷರಧಾಮ್ ಕೇಳಿದ್ದೀವಿ, ಈ ಸಲ ನೀವು ಬರ್ತಿಲ್ಲ ತೋರಿಸ್ತೀವಿ ಹೆಂಗಿದೆ ಅದು. ಸೊ ಚಿಂತೆ ಅಚಿಂತೆ ಇದಕ್ಕಂತ. ಸೊ ಈಗ ಆತ್ಮನ ಬಗ್ಗೆ ವಿವರ ಕೊಡ್ರಿ, ಏನು ಕೊಡುತ್ತೆ ಪಾಪ ಬೇವರ್ಸಿ ಬಣ್ಣ ಇಲ್ಲ, ಗುಣ ಇಲ್ಲ, ಯಾತ್ರ ಇಲ್ಲ, ದಾಪ್ ಇಲ್ಲ, ಹಂಗಿಲ್ಲ, ಹಂಗಾಂಗ ಇಲ್ಲ, ಲಕ್ಷಣಗಳಿಲ್ಲ. ಅಯ್ಯೋ ಅಚಿಂತ್ಯಂ ಅವ್ಯಪದೇಶ್ಯಂ ಇಷ್ಟೇ ಅಲ್ಲಪ್ಪ. ಅದಕ್ಕೆ ಯಾವುದೇ ಪ್ರಕಾರದ ಉಪದೇಶವು ಅದಕ್ಕೆ ಹೊಂದಿ ಬರುವುದಿಲ್ಲ. ಯಾವ ಶಬ್ದಗಳನ್ನು ಉಪದೇಶ ಮಾಡ್ತೀವಿ, ಇಂಗ್ಲಿಷ್ ಅವ್ಯಪದೇಶ್ಯಂ ಏಕಾತ್ಮ ಪ್ರತ್ಯಯ ಸಾರಂ. ಈಗ ಆಕಾಶವನ್ನು ವಿವರಿಸು. ಆಕಾಶವನ್ನು ವಿವರಿಸರಿ. ಪ್ರತ್ಯಕ್ಷವಾಗಿ ಆಕಾಶವನ್ನು ವಿವರಿಸಲಿಕ್ಕೆ ಆಗೋದಿಲ್ಲ. ಏನು ಹೇಳಬಹುದು ಅಂತಂದ್ರೆ, ಬೆಂಕಿ ಹಾಗೆ ಆಕಾಶ ಇಲ್ಲ, ನೀರಿನ ಹಾಗೆ ಆಕಾಶ ಇಲ್ಲ, ಭೂಮಿಯ ಹಾಗೆ ಆಕಾಶ ಇಲ್ಲ. ಈ ರೀತಿ ಹೇಳ್ಬೋದೆ ವಿನಃ ಪ್ರತ್ಯಕ್ಷವಾಗಿ ಆಕಾಶ ಹೇಗೆ, ಯಾಕೆ ಗೊತ್ತಾ? ಏಕಾತ್ಮ ಪ್ರತ್ಯಯ ಸಾಧನೆ. ನೀವು ಹೊರತುಪಡಿಸಿ ಇನ್ನೊಂದರ ರೆಫರೆನ್ಸ್ ಅನ್ನು ತಗೊಂಡಾಗ ಮಾತ್ರ ಒಂದನ್ನು ವಿವರಿಸಲಿಕ್ಕೆ ಬರ್ತದೆ. ಈಗ ಒಂದನ್ನು ಹೊರತುಪಡಿಸಿ ಇನ್ನೊಂದು ಇರದೇ ಇದ್ದಾಗ ಆ ಒಂದನ್ನು ವಿವರಿಸುವುದು ಹೇಗೆ? ಏಕಾತ್ಮ ಪ್ರತ್ಯಯ ಸಾರಂ ಪ್ರಪಂಚ ಉಪಶಮಂ. ಎಲ್ಲಿ ಈ ಸೃಷ್ಟಿಯ ಒಂದು ಟಚ್ ಕೂಡ ಇಲ್ಲ, ಉಪಶಮಂ. ಎಲ್ಲ ಸೃಷ್ಟಿಯ ಪ್ರತಿಯೊಂದು ಲಕ್ಷಣಗಳು ಎಲ್ಲಿ ಶಾಂತವಾಗಿ ಹೋಗುತ್ತವೆಯೋ ಅದನ್ನೇ ಶಾಂತಂ ಶಿವಂ ಮಂಗಳಕರವಾದದ್ದು. ಅದ್ವೈತಂ ಎರಡಿಲ್ಲದೇ ಇರುವಂತಹ ಒಂದು. ಚತುರ್ಥಂ ಅದೇ ನಾಲ್ಕನೇದು ನೋಡಪ್ಪ. ಇತಿ ಮನ್ಯಂತೆ ಜ್ಞಾನಿಗಳು ಇದ್ರ ಬಗ್ಗೆ ಈ ರೀತಿ ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ. ಅದನ್ನ ತದ್ವಿಜ್ಞೇಯ ಸ ಆತ್ಮ, ಅದು ನಾನು ಎಂದು ನೀನು ಗುರುತಿಸು. ಸ ಆತ್ಮ ಇತಿ ವಿಜ್ಞೇಯ, ಕ್ಯಾ ಬಾತ್ ಹೈ, ಅಂತ ಒಂದು ಆತ್ಮನಿದ್ದಾನೆ. ಅಂತ ಒಂದು ಆತ್ಮನಿದ್ದಾನೆ ಅಲ್ಲ, ಆ ಆತ್ಮನು ನಾನು. ನೆವರ್ ಮೈಂಡ್ ಯು ಸಿಟ್ ಅಂಡ್ ಕಾಂಟೆಂಪ್ಲೇಟ್ ಹಾಫ್ ಆಫ್ ದಿ ವರ್ಸ್. ನೆವರ್ ಮೈಂಡ್. ನಿಮಗೆ ಟಿಪ್ಸ್ ಕೊಡ್ತಾರೆ, ಕೂತ್ಕೊಂಡು ಹಾಫ್ ಎ ಪ್ಯಾರಾಗ್ರಾಫ್, ಹಾಫ್ ಎ ವರ್ಸ್, ಅರ್ಧ ಭಾಷ್ಯ, ಕಾಲ ಭಾಷ್ಯ. ನಿಧಿಧ್ಯಾಸ ಅಂದ್ರೆ ಹೇಗಿರ್ತದಂದ್ರೆ, ಅಲ್ಲಿ ಫರ್ದರ್ ವಿವರಣೆಗಳು ಇಲ್ಲದೆ ಓದುವ ಫರ್ದರ್ ಭಾಷೆ ನೀವು ಓದಿ ಹೋದ್ರಿಂದ ನೀವು ಎಷ್ಟು ಭಾಷೆ ಓದಿದೆಯೋ, ಎಷ್ಟು ಶ್ಲೋಕ ಓದಿದೆಯೋ, ಎಷ್ಟು ಅರ್ಧ ಶ್ಲೋಕ ಓದಿದೆಯೋ, ಅಷ್ಟನ್ನ ನೀ ಕಂಪ್ಲೀಟ್ ಅರ್ಥ ಮಾಡ್ಕೋ, ಪೂರ್ಣ ಅರ್ಥ ಮಾಡ್ಕೋಬೇಕು. ಸರಿ, ಈ ಶಬ್ದ ಅರ್ಥ ಇದೆ, ಈ ವಾಕ್ಯದ ಅರ್ಥ ಇದೆ, ಇದ್ರ ಲಕ್ಷಣ ಇದ್ದು, ಇದು ವಾಕ್ಯ ಅರ್ಥ ಇದೆ. ಕಂಪ್ಲೀಟ್ ಅರ್ಥ ಏನು ಗೊತ್ತಾ? ಕಮನ್ ಫಟ್ ಅಂತ ಹೇಳಿದ್ರು ನೋಡೋಣ, ಕಂಪ್ಲೀಟ್ ಅರ್ಥ ಏನ್ರಿ ಗಣ? ಆತ್ಮ ನಾನು, ಇದು ಕಂಪ್ಲೀಟ್ ಅರ್ಥ. ಎವ್ರಿ ಹಾಫ್ ಎ ವರ್ಸ್, ಎವ್ರಿ ಹಾಫ್ ಎ, ನೀವು ಹಾಫ್ ಅಂದ್ರೆ ಹಾಫ್, ಕ್ವಾರ್ಟರ್ ಅಂದ್ರೆ ಕ್ವಾರ್ಟರ್, ವಡವಡಿ ಎರಡೇ ವಾಕ್ಯ ಓದಿದ್ರು. ಆ ಎರಡೇ ವಾಕ್ಯ ಮುಂದೆ ನನಗೆ ಓದಲಿಕ್ಕೆ ಟೈಮ್ ಇಲ್ಲ, ಮುಂದೆ ನನಗೆ ಮನನ ಮಾಡಲಿಕ್ಕೆ ಆಗುದಿಲ್ಲ, ಮುಂದೆ ನಿರ್ಧಾರ ಮಾಡ್ಲಿಕ್ಕೆ ಆಗುದಿಲ್ಲ, ಎರಡೇ ಶ್ಲೋಕ ಇದೆ, ಎರಡೇ ಸಾಲ ಇದೆ, ನೋ ಪ್ರಾಬ್ಲಮ್. ಕೂತ್ಕೋ, ಕೂತ್ಕೊಂಡು ನೀನು ಅದನ್ನ ಆ ಆತ್ಮನ ನಾನು ಅನ್ನುವ ರೀತಿಯಲ್ಲಿ ಎಂಡ್ ಮಾಡು. ಇನ್ನು ಸಾಧ್ಯ ಇದೆಯಾ? ಇನ್ನೊಂದು ಎರಡು ವಾಕ್ಯ ಓದಿ. ಆದರೆ ಇವತ್ತು ನಂದು ಓದೋದು ಮುಗೀತು ಅಂದ್ರೆ, ಹಾಗೆ ಓದಿ ಮುಗೀತು ಅಂದರೆ ಕೂತ್ಕೊ, ಕೂತ್ಕೊಂಡು ಮನನ ಮಾಡು. ಏನು ಮನನ ಮಾಡು? ಡಸ್ ಇಟ್ ಟೇಕ್ ಯು ಟು ಎಂಡ್? ಡಸ್ ಇಟ್ ಮೇಕ್ ಯು ಟು ಕಂಪ್ಲೀಟ್? ಆ ಪೂರ್ಣತ್ವದ ಸ್ಪಷ್ಟತೆಯನ್ನು ಮೂಡಿಸುತ್ತದೆಯಾ? ನೋಡಿ, ನೀವು ಎಲ್ಲ ಕಡೆ ನೋಡಿ, ಒಂದೊಂದು ಶ್ಲೋಕ ಕೂಡ ಹೇಗೆ ಎಂಡ್ ಆಗ್ತದೆ ನೋಡಿ. ಸ ಆತ್ಮ ಅಹಂ ಇತಿ ವಿಜ್ಞೇಯ, ಅಹಂ ಶಬ್ದ ಸೈಲೆಂಟ್. ಈಗ ಅದನ್ನು ಕೇಳಬೇಕು, ಅಹಂ ಇತಿ ವಿಜ್ಞೇಯ ಅನ್ನೋ ಅಹಂ ಸೈಲೆಂಟ್ ಯಾಕೆ ಗೊತ್ತಾ? ಆತ್ಮ ಅಂದ್ರೆ ನಾನು, ನಾನು ಅಂದ್ರೆ ಆತ್ಮ, ಮತ್ತೆ ಅಹಂ ಆತ್ಮ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಲ್ಲ ಈಗ? ದಿಸ್ ಹೌ ಇಟ್ ಹ್ಯಾಸ್ ಟು ಬಿ ಕಂಪ್ಲೀಟ್. ಅಂದ್ರೆ ಇಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಕ್ಕೆ ನಾನು ಅಂತಂದ್ರೆ ಈ ನಾನು ಅನ್ನೋ ಶರೀರ ಅಲ್ಲ, ಮನಸ್ಸಲ್ಲ, ಬುದ್ಧಿ ಇಂದ್ರಿಯಗಳು ಏನೂ ಅಲ್ಲ. ಅಂದ್ರೆ ಈ ನಾನು ಅನ್ನೋದೇ ನನಗೆ ಸರಿಯಾಗಿ ಗೊತ್ತಿಲ್ಲದೆ ಇರುವಾಗ ನಾನು ಅಂದ್ರೆ ಆತ್ಮ ಅಂತೀವಿ, ಆತ್ಮ ಅಂದ್ರೆ ಬ್ರಹ್ಮ ಅಂತೀವಿ. ಸೊ ಮೂರು ಯಾವುದು ಬಂದು ನೋಡಿಲ್ಲದೆ ಇರೋದ್ರಿಂದ ನಮ್ಮ ಕಂಪ್ಲೀಷನ್ ಯಾವ ರೀತಿ ಆಗ್ತದೆ? ಯಾವ ರೀತಿ ಆಗ್ತದೆ ಅಂತ ಅನುಭವ ಓರಿಯೆಂಟ್ ಆಗಿ ವಿಚಾರ ಮಾಡಿದ್ರೆ ಆಗುದೇ ಇಲ್ಲ. ಇಲ್ಲಿ ಆಗುವುದೇನಿಲ್ಲ, ಉಳಿಯುವುದಿದೆ. ಇಲ್ಲಿ ಆಗುದು ಏನೂ ಇಲ್ಲ. ಅಂದ್ರೆ ಇಷ್ಟು ಮನಸ್ಸು ಬಿದ್ದಾಗ ನಮಗೆ ಅದು ಸ್ಪಷ್ಟ ಜ್ಞಾನ ಆಗುದು ಹೆಂಗ? ಅವ ನಾವೇನಂತೀವಿ, ಸ್ವಲ್ಪ ಇರಪ್ಪ, 5 ನಿಮಿಷ ಇರು, 10 ನಿಮಿಷ ಇರು, ಕಣ್ಣು ಸನ್ನೆ ಒರೆಸ್ಕೋ, ಬಹುಶಃ ನಿನ್ನ ಗ್ಲಾಸ್ ಮೇಲೆ ಸ್ವಲ್ಪ ಇಬ್ಬನಿ ಬಿದ್ದಿರ್ಬೋದು, ಗ್ಲಾಸ್ ಕ್ಲೀನ್ ಮಾಡ್ಕೋ. ಇದು ಆಗುವುದು, ಯಾಕಂದ್ರೆ ವಸ್ತು ಎಲ್ಲೋ ಇದೆ. ಪ್ರಮಾಣ ಇಸ್ ಅದರ್ ದನ್ ಮೀ, ಬಟ್ ಇಲ್ಲಿ ಹಾಗಲ್ಲ. ಇಲ್ಲಿ ಆಗುದು ಏನೂ ಇಲ್ಲ, ಇಲ್ಲಿ ಉಳಿಯುವುದಿಲ್ಲ. ಸ ಆತ್ಮ ಅಹಂ, ಇದು ಆಗುವುದಲ್ಲ, ಇದು ಉಳಿಯುವುದು. ಅವರು ವಿಜ್ಞೇಯ ಅಂತ ಪದ ಉಪಯೋಗಿಸ್ತಾರೆ. ವಿಜ್ಞೇಯ ಔಪಚಾರಿಕವಾಗಿ ಹೇಳ್ಬೇಕು, ಮತ್ತೆ ಇನ್ ಹೆಂಗ್ ಹೇಳ್ಬೇಕು? ಈಗ ಆತ್ಮಜ್ಞಾನ ಬುದ್ಧಿಲೇ ಆಗುತ್ತೆ ಅಂತ ಹೇಳಿದ ಹಾಗೆ ಹೇಳ್ದಾಗ, ಯಾಕೆಂದ್ರೆ ಬುದ್ಧಿಗೆ ನಿಲುಕದೆ ಇರೋದಾದ್ರೂ ಬುದ್ಧಿ ಒಂದ್ ಕಡೆ ಪ್ರಮಾಣ ಹೇಳ್ತದೆ, ಅಚಿಂತ್ಯಂ, ಬುದ್ಧಿಗೆ ನಿಲುಕದೆ ಇರುತ್ತೆ. ಇಂತಹ ಈ ಆತ್ಮಜ್ಞಾನ ಎಲ್ಲಾಗ್ತದೆ, ಬುದ್ಧಿಯಲ್ಲಿ ಆಗ್ತದೆ. ಹೇಳಲಿಕ್ಕೆ ಇನ್ನು ಬೇರೆ ಶಬ್ದಗಳು ಇಲ್ಲ. ಸೊ ನೀರಷ್ಟು ಶಬ್ದ ಬುದ್ಧಿ ಕೂಡ ಕಳಚಿ ಹೋಗ್ತದೆ, ತಾನು ತಾನು ಮಾತ್ರವಾಗಿ ಬೀಳ್ತದೆ. ವಿಜ್ಞೇಯ ಶಬ್ದ ಬೇಕಾದ್ರೆ ನೀವು ಔಪಚಾರಿಕವಾಗಿ, ಅನ್ಯಥಾ ಬೇರೆ ದಾರಿ ಇಲ್ಲದೇ ಇದ್ದರಿಂದಾಗಿ ಆ ಶಬ್ದನ ಪ್ರಯೋಗ ಮಾಡಿ. ಸ ವಿಜ್ಞೇಯ, ತಿಳಿದುಕೋ, ಆ ಆತ್ಮನನ್ನು ತಿಳಿದುಕೋ. ಏನೆಂದು ಆ ಆತ್ಮನನ್ನು ನಾನು ಎಂದು ತಿಳಿದುಕೋ. ಆ ಆತ್ಮ ಅನ್ಬೇಕಾಕೆ ಅದು ನಾನು ಅಂತ ಮತ್ತೆ ಪ್ರಯೋಗ ಮಾಡಬೇಕಾಕೆ? ಅದು ಆನೂ ಅಲ್ಲ, ಅದು ನಾನು ಅಲ್ಲ, ಅದು ಆತ್ಮ. ಆ ಆತ್ಮ ಶಬ್ದನೇ ತೋರಿಸ್ತದೆ ಅಸ್ಮ ಪ್ರತ್ಯಯದಲ್ಲಿ ಆತ್ಮ. ಆತ್ಮ ಶಬ್ದವನ್ನು ಯಾವತ್ತಿಗೂ ಅಸ್ಮ ಪ್ರತ್ಯಯದಲ್ಲೇ, ನಿಮಗೆ ಬೇರೆ ದಾರಿನೇ ಇಲ್ಲ, ಯುಷ್ಮತ್ತಲ್ಲಂತೂ ಸಿಗೋ ಸಾಧ್ಯತೆಯೇ ಇಲ್ಲ. ಇದು ಎನ್ನುವ ಭಾವಕ್ಕೆ ಒಳಪಡುವುದು ಆತ್ಮ ಆಗಲಿಕ್ಕೆ ಎಂದು ಸಾಧ್ಯವೇ ಇಲ್ಲ. ಅದು ಯಾವತ್ತೂ ನಾನು ಎನ್ನುವ ಶಬ್ದದಲ್ಲಿಯೇ ಕೊನೆಗಾಂತ, ನಾನು ಎನ್ನುವ ಶಬ್ದದಲ್ಲೇ ಕೊನೆಗಾಂತದ್ದು. ಅವಾಗ ನಾನು ನಿಮಗೆ ಹೇಳಿದೆ, ನೀವು ಪ್ರಶ್ನೆ ಕೇಳಿದ್ರಿ, ಇದು ನಾನು ಅಹಂಕಾರವಾದೀತಲ್ವೋ, ಹಾಗೆ ಅಹಂಕಾರವು ಆತ್ಮನೋ? ಅವಾಗ ಕ್ಲಾರಿಫಿಕೇಶನ್ ಬೇಕು ನಮಗೆ. ವಾಟ್ ಈಸ್ ಈಗೋ? ಅಹಂಕಾರ ಅಂದ್ರೆ ಏನು? ಐಡೆಂಟಿಫೈಡ್ ನಾನು, ಇದು ಅಹಂಕಾರ. ಅನ್ಐಡೆಂಟಿಫೈಡ್ ನಾನು, ಇದು ಆತ್ಮ. ಐಡೆಂಟಿಫೈಡ್ ಬಾಡಿ, ಐಡೆಂಟಿಫೈಡ್ ನಾನು ಅಹಂಕಾರ. ಮೈಂಡ್ ಐಡೆಂಟಿಫೈಡ್, ನಾನು ಅಹಂಕಾರ. ಹೇಗೆ ಬರ್ತದ್ದು? ನಾನು ದುಃಖಿ, ನಾನು ಸುಖಿ, ನಾ ಕಳ್ಕೊಂಡೆ, ನಾ ಪಡ್ಕೊಂಡೆ, ನಾ ಹಾಳಾದೆ, ನಾ ಉದ್ಧಾರ ಆದೆ, ನಾ ಮಾಡಲಿ, ನಾನು ಮಾಡಲಿಲ್ಲ, ನಾನು ಯಾಕರೆ ಮಾಡಿದ್ನು? ಈ ನಾನದಲ್ಲ, ಏನಿದು? ತಾದಾತ್ಮಿತ ಅಭಿಮಾನಿತ ನಾನು. ಈ ಅಭಿಮಾನ ಯಾಕಾಗ್ತದೆ? ಅವಿವೇಕದಿಂದಾಗಿ, ಅಜ್ಞಾನದಿಂದಾಗಿ. ಯಾವ ಅವಿವೇಕ? ನಾನು ಯಾರು ಎನ್ನುವುದರ ಸ್ಪಷ್ಟ ಜ್ಞಾನ ಇಲ್ಲದೇ ಇದ್ದರಿಂದಾಗಿ ಈ ನಾನು ಏನ್ ಮಾಡ್ತದೆ? ಅಲ್ಲಿ ಹೋಗಿ ಅಭಿಮಾನ ಪಡ್ತದೆ. ಸುಖ ದುಃಖ ರಾಗದ್ವೇಷ ಕಾಮಕ್ರೋಧಗಳಲ್ಲಿ ಅಭಿಮಾನ ಪಡ್ತದೆ. ಈ ಅಭಿಮಾನ ಪಟ್ಟಂತ ಎಂಟಿಟಿ ಏನಿದೆಯೋ, ಎಕ್ಸಿಸ್ಟೆನ್ಸ್ ಏನಿದೆಯೋ, ಅದು ತೋರಿಕೆ ಆಗಿರ್ಬೋದು, ಅದು ಹುಸಿ ಆಗಿರ್ಬೇಕು ಆಗಿರ್ಬೋದು, ಅಥವಾ ವಾಸ್ತವಿಕನೇ ಆಗಿರ್ಬೋದು, ಬಟ್ ವಾಟ್ ಎವರ್ ಇಟ್ ಈಸ್, ಅದು ಏನು ಅಂತಂದ್ರೆ ಅದು ಅಹಂಕಾರ. ಓಕೆ, ನಾವು ಈಗ ಈ ಅಹಂಕಾರದ ಕೊನೆ ಹೇಗೆ, ಎರಡು ರೀತಿ. ಒಂದು, ವಿವೇಕದಲ್ಲಿ ಇದಕ್ಕೆ ಅಸ್ತಿತ್ವವೇ ಇಲ್ಲ ಅನ್ನೋದನ್ನು ಗುರುತಿಸಿ. ವೇದಾಂತದ ಸಮಸ್ತ ಸಾರವನ್ನ ಎರಡೇ ವಾಕ್ಯದಲ್ಲಿ ಕೊಡ್ಲಿಕ್ಕೆ ಬರ್ತದೆ. ಈ ಅಹಂಕಾರಕ್ಕೆ ಅಸ್ತಿತ್ವ ಇಲ್ಲ ಎನ್ನುವ ಜ್ಞಾನದಲ್ಲಿ ಇದು ಕೊನೆಗೊಳ್ಳುತ್ತದೆ. ಅಥವಾ ಇನ್ನೊಂದು, ಈಶ್ವರ ಭಾವದಲ್ಲಿ ಇದು ಕೊನೆ. ಈಶ್ವರ ಭಾವದಲ್ಲಿ ಕೊನೆಗೊಂಡಾಗ ಕರ್ಮಯೋಗ ಅಂತ ಕರಿತೀವಿ. ಜ್ಞಾನದಲ್ಲಿ ಕೊನೆಗೊಂಡಾಗ ಜ್ಞಾನಯೋಗ ಅಂತ. ನಮಗೆ ಫಲ ಏನು? ಜ್ಞಾನ ಯೋಗದಲ್ಲಿ ಕೊನೆಗೊಂಡಾಗ ನೀನಾಗಿ ನಿನ್ನಂತೆ ಉಳಿದುಬಿಟ್ಟಿದ್ಯಾ. ಸ ಆತ್ಮ ಇತಿ ವಿಜ್ಞೇಯ. ಆಯ್ತಾ, ಕಂಪ್ಲೀಟ್ ಆಯ್ತಾ? ಇನ್ನು ಈಶ್ವರ ಭಾವದಲ್ಲಿ ಕೊನೆಗೊಂಡಾಗ ಏನಾಗ್ತದೆ? ಅಷ್ಟು ರಿಲೇಟಿವ್ ಆಗಿ ಮನಸ್ಸು, ಬುದ್ಧಿಗಳು ಅಂತಕ್ಕನ್ನ ಅಷ್ಟು ಶಾಂತವಾಗ್ತಾ ಉಳಿತು. ಇನ್ನು ಶಾಂತವಾದಂತೆ ಫಿಲಪ್ ದಿ ಗ್ಯಾಪ್, ಈಶ್ವರ ಅನುಗ್ರಹ ಆಗ್ತದೆ, ಯೋಗ ಕುರು ಬರ್ತದೆ, ಸದ್ಗುರು ಪ್ರಾಪ್ತಿ ಆಗ್ತದೆ, ಮಹಾವಾಕ್ಯ ಉಪದೇಶ ಸಿಗ್ತದೆ, ಬುದ್ಧಿ ಗುಹೆಯಲ್ಲಿ ಆ ಸ್ವರೂಪವು ನಾನೇ ಅನ್ನುವಂಥದ್ದು ಸ್ಪಷ್ಟವಾಗುತ್ತದೆ. ಸವಿದ್ಯೀಯ. ನೀವು ಎರಡೇ ವಾಕ್ಯ ನೀವು ಓದ್ರಿ, ಎರಡೇ ವಾಕ್ಯ ಪದ ಮಾಡ್ರಿ, ಬುಕ್ ಮುಚ್ಚ್ರಿ, ಕೂತ್ಕೊಂಡು ಈ ಥರ ಕಾಂಟೆಂಪ್ರೇಟ್ ಮಾಡ್ರಿ, ಉಳಿರಿ, ಇದಕ್ಕೆ ನಿಧಿಧ್ಯಾಸನ ಅಂತ. ಈಗ ಎರಡು ನಿಮಿಷ ತೋರಿಸ್ಲಿಲ್ಲ ನನಗೆ, ಅಂದ್ರೆ ನಿಮಗೆ ಆ ಥರ ಕನೆಕ್ಷನ್ ಸಿಗ್ಬೇಕಷ್ಟೇ. ಅದು ಸತತವಾಗಿ ನೀವು ಶ್ರವಣ ಮಾಡ್ತಾ ಇದ್ರೆ ಅದು ಕನೆಕ್ಷನ್ ಸಿಗುತ್ತೆ ಸತತವಾಗಿ. ಇದು ಅನುಭವಿಸೋದಲ್ಲ, ಇದು ಎಕ್ಸ್ಪೀರಿಯನ್ಸ್ ಮಾಡೋದಲ್ಲ. ಆ ಕನೆಕ್ಷನ್ದಲ್ಲಿ ಬಂದು ನನ್ನಷ್ಟಿಗೆ ನಾನು ಉಳಿಬೇಕಾಗಿದೆ ಅಷ್ಟೇ. ಪ್ರವಾಸಕ್ಕೆ ಹೋಗ್ತೀವಿ, ಅಲ್ಲಿ ಚೆನ್ನೈ ತಿರುಗರ್ತೀವಿ, ಅಲ್ಲಿ ಬಾಂಬೆ ತಿರುಗರ್ತೀವಿ, ಅಲ್ಲಿ ಕಲ್ಕತ್ತಾ ತಿರುಗರ್ತೀವಿ, ಎಲ್ಲ ಮಾಡಿ ನಾವೇನ್ ಮಾಡ್ತೇವೆ ಮತ್ತೆ ವಾಪಸ್ಸು? ಆ, ನಮ್ಮ ಕರ್ನಾಟಕಕ್ಕೆ ಬರ್ತೀವಿ, ಅದೊಂದು ಕರ್ನಾಟಕದಿಂದ ನಮ್ಮ ರಾಜ್ಯಕ್ಕೆ ಬರ್ತೀವಿ, ನಮ್ಮ ಜಿಲ್ಲೆಗೆ ಬರ್ತೀವಿ, ನಮ್ಮ ಜಿಲ್ಲೆಯಿಂದ ನಮ್ಮ ತಾಲೂಕಿಗೆ ಬರ್ತೀವಿ, ನಮ್ಮ ತಾಲೂಕಿನಿಂದ ನಮ್ಮ ಊರಿಗೆ ಪ್ರವೇಶ ಆಗ್ತದೆ, ನಮ್ಮ ಊರಿಗೆ ಪ್ರವೇಶಿಸ್ತಾರೆ, ಅಲ್ಲಿ ಮತ್ತೆ ನಮ್ಮ ರಸ್ತೆಗೆ ಬರ್ತೀವಿ, ನಮ್ಮ ರಸ್ತೆ ಇನ್ನೂ ಎರಡು ಮೂರು ರಸ್ತೆ ಹೋಗಬೇಕಲ್ಲಪ್ಪ, ರೋಡ ನಿಧಾನ ಹೋಗಪ್ಪ ಅಂತದ್ದು. ಅವನು ಹೋಗಿ ಹೋಗಿ ಹೋಗಿ ಕೊನೆಗೆ ಎಲ್ಲಿಂದ ಹೋಗಿದ್ದು? ಸ್ವಯಂ ಆತ್ಮ ಸ್ಥಿತ. ಯಾವುದೇ ಭಾಷೆ ತಗೊಳ್ರಿ, ಯಾವುದೇ ಶ್ಲೋಕ ತಗೊಳ್ರಿ, ಯು ಶುಡ್ ಕಾಂಟೆಂಪ್ಲೇಟ್, ಯು ಶುಡ್ ಲರ್ನ್ ಟು ಕಾಂಟೆಂಪ್ಲೇಟ್ ಆನ್ ದಟ್, ಡೆವಲಪ್ ದ ಟೆಕ್ನಿಕ್ ಟು ಕಾಂಟೆಂಪ್ಲೇಟ್. ಸುಲಭವಾಗಿ ಅಲ್ಲ, ಯಾಕಂದ್ರೆ ಇಷ್ಟು ರೆಫರೆನ್ಸ್ ಇರ್ಬೇಕು ನಿಮಗೆ, ಆಗಮ ಪ್ರಮಾಣ ಶಕ್ತಿಗಳು, ಅದು ಸುಮ್ಮನೆ ಬರೋದಿಲ್ಲ. ಶ್ರವಣ ಮಾಡ್ತಾ ಇದ್ರೆ ಬರ್ತದೆ. ಶ್ರವಣ ಮಾಡಬೇಕಾದ್ರೆ ಸ್ವಾಮಿ ಬೇಕಂತಿಲ್ಲ. ಈಗಿನ ಆ ಕಲಿಯುಗದೊಳಗೆ ನಮಗೆ ಸಿಡಿಗಳು ಓಕೆ, ನಮಗೆ ಟೇಪ್ಗಳು ಓಕೆ, ನಮಗೆ ಯಾವ ಬೇಕಾದ್ರೂ ಏನೋ ಬ್ಲೂಟೂತ್ ಏನೇನೋ ಇರ್ತಾವಲ್ಲ, ಎನಿಥಿಂಗ್ ಇಸ್ ಓಕೆ, ಬಟ್ ಯು ಶುಡ್ ಲಿಸನ್ ಟು ದಟ್. ಶ್ರವಣ ಮಸ್ಟ್ ಬಿ ಮೇಡ್ ಅವೈಲೇಬಲ್ ಟು ಯು. ಸತತವಾಗಿ ಶ್ರವಣ ಮಾಡ್ತಾ ಇದ್ರೆ ಈ ಎಲ್ಲ ಆಹಾರಗಳ ಮೆನುಗಳು ಸಿಗ್ತವೆ. ಈ ಮೆನುಗಳು ಸಿಕ್ಕಾಗ ನೀವು ನಿಮ್ಮದೇ ಆದ ರೆಸಿಪಿಯನ್ನು ಮಾಡಿ ಆ ಪ್ರಕಾರ ಜೋಡಿಸಿಕೊಂಡು ಆತ್ಮ ಸ್ವರೂಪದಲ್ಲಿ ಹೋಗಿ. ಅದ ಸವಿಜ್ಞೇಯ ಅನ್ನೋ ಶಬ್ದ ಬಂದದ್ದು ಇಷ್ಟು ಹೇಳಬೇಕಾಯ್ತು. ಮುಂದೆ ಹೋಗ್ಬಿಡೋಣ. ಏನಪ್ಪ ಶ್ಲೋಕನೇ ಆಗುದಿಲ್ಲ ಆಗುದಿಲ್ಲ, ಇದು ಹೀಗೆ ನೋಡಿ, ಇಡೀ ಉಪನಿಷತ್ತು ನೀವು ಓಡ್ತೀವಿ ಅನ್ನೋದು ಓಡುದಲ್ಲ. ನಾನು ನೋಡ್ಬೇಕಾಗ್ತದೆ, ನಾನು ರಿಲ್ಯಾಕ್ಸ್ ಆಗಿ ಮಾತಾಡ್ಬೇಕಾಗ್ತದೆ, ಟೆನ್ಷನ್ ಮಾತಾಡಿದ ನಗರಿಂದ ಆಗೋದಿಲ್ಲ. ಮತ್ತೆ ನಾನು ರಿಲ್ಯಾಕ್ಸ್ ಆಗ ನಡೆಯೋಂಗಿಲ್ಲ, ನೀವು ರಿಲ್ಯಾಕ್ಸ್ ಆಗಿರೋದು ಅದನ್ನು ನೋಡಿ. ನೀವು ರಿಲ್ಯಾಕ್ಸ್ ಆಗಿರ್ಬೇಕು, ನಾನು ರಿಲ್ಯಾಕ್ಸ್ ಆಗಿರ್ಬೇಕು. ಈ ಮಧ್ಯದಲ್ಲಿ ಅದರ ರುಚಿ ಏನು ಅಂತ ನಾವು ಸ್ವಾಗತಿಸ್ತೀವಿ. ಹೇ ಕಥಂ ಪುನಃ ಅಂತಃಪ್ರಜ್ಞತ್ವಾದೀನಾಂ ಆತ್ಮನೇ ಪ್ರಜ್ಞಾನಘನಂ ಇತಿ ಸುಷುಪ್ತ ಅವಸ್ಥಾ ಪ್ರತಿಷೇಧ ದಟ್ಸ್ ಆಲ್ಸೋ ಗಾನ್. ನಾವು ಏನು ಉಳಿತೀಗ? ಬೀಜಭಾವ ಬೀಜಭಾವ ಅವಿವೇಕ ರೂಪತ್ವಾತ್ ಅವಿವೇಕ ರೂಪತ್ವಾತ್ ಆತ್ಮಸ್ವರೂಪದ ಅಜ್ಞಾನ ಅಂದ್ರೆ ಆತ್ಮನ ಅರಿವು ಇಲ್ಲದೆ ಇರುವುದೇ ಅದು ಬೀಜಭಾವ. ನಾವು ಹೇಳಿದ್ವಿ ಬೀಜಾತ್ಮ ಅದು ಪ್ರಾಣಾತ್ಮ ಆಗಿ ಗಾಢ ನಿದ್ರೆಯಲ್ಲಿ ಇರ್ತದೆ, ಹೌದಾ? ಬೀಜಭಾವ ಅವಿವೇಕ ರೂಪತ್ವಾದ ಹೇಗಿರ್ತದೆ? ನ ಪ್ರಜ್ಞಂ, ಅದು ಪ್ರಜ್ಞ ಅಲ್ಲ. ಇತಿ ಯುಗಪತ್, ಅದು ಎರಡೂ ಅಲ್ಲ. ಸರ್ವ ವಿಷಯ ಪ್ರಜ್ಞಾತೃತ್ವ ಪ್ರತಿಷೇಧ. ನ ಅಪ್ರಜ್ಞಂ ಇತಿ ಅಚೈತನ್ಯ ಪ್ರತಿಷೇಧ. ಜಡತ್ವವನ್ನು ನಿರಾಕರಿಸಲ್ಪಟ್ಟಿದೆ. ಇದೆ ಗಾರ್ನಿದ್ರೆಯಲ್ಲಿ ಅನುಭವ ಆಗ್ತದೆ. ಗಾರ್ನಿದ್ರೆ ಅನುಭವ ಆಗ್ತದೆ. ಅನುಭವ ಆಗ್ತದೆ ಏನು? ನಮಗೆ ಚೆನ್ನಾಗಿ ನಿದ್ರೆ ಹಾಕಿತ್ತು ಅಂತ ಅನುಭವವನ್ನ ನಾವು ವ್ಯಕ್ತಪಡಿಸ್ತೀವಿ. ಅಂದರೆ ಅದು ಜಡ ಅಲ್ಲ, ಅದು ಇದೆ, ಚೈತನ್ಯ ರೂಪವಾಗಿದೆ. ನಾಂತ ಪ್ರಜ್ಞಂ ತೈಜಸ ನಿವೃತ್ತಿ, ನ ಬಹಿಷ್ಪ್ರಜ್ಞಂ ಏನಪ್ಪ ವಿಶ್ವ ನಿವೃತ್ತಿ, ನ ಉಭಯತ ಪ್ರಜ್ಞಂ. ಇವು ಎರಡರ ಮಧ್ಯದ್ದಿರ್ಬೋದಲ್ಲ ಅಂತ ಹೇಳ್ತಾರೆ, ಅದು ಕೂಡ ನಿವೃತ್ತವಾಯಿತು. ಆಮೇಲೆ ಅಂತರಾಳ ಅವಸ್ಥ, ಅಂತರಾಳ ಅವಸ್ಥ ಅಂದ್ರೆ ಎರಡರ ಮಧ್ಯದಲ್ಲಿ ಜಾಗೃತ ಸ್ವಪ್ನ ಟ್ರಾನ್ಸಿಷನ್ ಟೈಮ್. ಭಾಷೆ ಓದಿಸಿರಲಿಲ್ಲ ಅಷ್ಟೋ ನಿಮಗೆ, ಆದರೆ ಯಾವುದು ಬಿಟ್ಟಿಲ್ಲ ನಾನು. ಸೊ ಟ್ರಾನ್ಸಿಷನ್ ಟೈಮ್ ಇದೆಯಲ್ಲ, ಎಲ್ಲಿಂದ ಎಲ್ಲಿಗೆ? ಕನಸಿನಿಂದ ಜಾಗೃತಕ್ಕೆ, ಅದು ಜಾಗೃತದಿಂದ ಕನಸಿಗೆ, ಮಧ್ಯದಲ್ಲಿ ಏನಿರ್ತದೆ? ಅಂತರಾಳ ಅವಸ್ಥಾ ಪ್ರತಿಷೇಧ, ಅದು ಕೂಡ ನಿರಾಕರಿಸಲ್ಪಟ್ಟಿತು. ನ ಪ್ರಜ್ಞಾನಘನಂ ಇತಿ ಸುಷುಪ್ತ ಅವಸ್ಥಾ ಪ್ರತಿಷೇಧ. ಇವನು ಪ್ರಾಜ್ಞ ಅಂತ ಏನಿದ್ದನೋ ಗಾಢನಿದ್ದಲ್ಲಿ ಅವನು ಕೂಡ ನಿರಾಕರಿಸಲ್ಪಟ್ಟ. ಮತ್ತೇನು ಈಗ ಬೀಜಭಾವ ಅವಿವೇಕ ರೂಪತ್ವಾದ ಅಲ್ಲಿದ್ದಂಥ ಅದು ಏನು ಅಂತ ನೀವು ಕೇಳಿದ್ರೆ ನಾವು ಡಿಫೈನ್ ಮಾಡ್ತೇವೆ. ಅದು ಬೀಜಭಾವ. ಏನು ಬೀಜಭಾವ? ಕನಸಿನ್ನು ಚಿಗುರಿಲ್ಲ, ಚಿಗುರುವ ಬೀಜ ಅಲ್ಲಿದೆ. ಜಾಗೃತವಿನ್ನು ಚಿಗುರಿಲ್ಲ, ಚಿಗುರುವ ಬೀಜ ಅಲ್ಲಿದೆ. ಜಾಗೃತ ಸ್ವಪ್ನಗಳ ಭಾವಗಳು ಚಿಗುರಲಿಕ್ಕಾಗಿ ಇರುವಂತಹ ಸ್ಥಾನ ಯಾವುದೋ ಅದು ಬೀಜಭಾವ. ಅದಕ್ಕೆ ಇನ್ನೂ ಡಿಫೈನ್ ಮಾಡಿದ್ರೆ ಮಾಡ್ತೀವಿ ಅವಿವೇಕ ರೂಪ. ಇಸ್ ಕಾಮನ್, ಅವಿವೇಕನಾಗಿದ್ದುಕೊಂಡು ಬೀಜ ಆಗಿರ್ತಾನೆ, ಅವಿವೇಕನಾಗಿದ್ದುಕೊಂಡೇ ಅವನು ತೇಜಸ್ಸನಾಗಿರ್ತಾನೆ, ಅವಿವೇಕನಾಗಿದ್ದುಕೊಂಡೇ ಅವನು ವಿಷ್ಣನಾಗಿರ್ತಾನೆ. ದಿಸ್ ಫಾಲೋ ಇಸ್ ಆಲ್ವೇಸ್ ಇಡಿಯಟ್ ಫಾಲೋ ಅವಿವೇಕಿ ಅವಿವೇಕಿ ಅವಿವೇಕಿ ಇಸ್ ಕಾಮನ್. ಹಾಗಾದ್ರೆ ಹೋಗಬೇಕಾದದ್ದು ಜಾಗೃತ ಸ್ವಪ್ನ ಶಕ್ತಿಗಳು, ಏನು ಹೋಗ್ಬೇಕಾದ ಅವಿವೇಕು ಸ್ವಾಮಿ ಹೇಗೆ ಹೋಗ್ತದೆ? ಹೋಗುವುದರಲ್ಲಿ ಹೋಗ್ತದೆ, ವಿವೇಕದಿಂದ ಹೋಗ್ತದೆ. ಆ ವಿವೇಕವನ್ನು ಮೂಡಿಸುವ ಕಾರ್ಯ ಉಪನಿಷತ್ ಮಾಡ್ತದೆ, ಪ್ರೊವೈಡೆಡ್ ಯಾವುದು ಶ್ರದ್ಧ ಇಲ್ಲ. ಬೇಸಿಕಲಿ ಪ್ರಮಾಣದಲ್ಲಿ ಶ್ರದ್ಧ ಇರಬೇಕು. ನಾನು ಹೇಳಿದ್ದೀನಿ ಎಷ್ಟೋ ಸಲ, ಎಪ್ಪತ್ತೇಳ್ತೀನಿ, ಪ್ರಮಾಣದಲ್ಲಿ ಶ್ರದ್ಧ ಇರಬೇಕು. ದಿಸ್ ವಿಲ್ ಟೇಕ್ ಮೀ ಟು ದಿ ಎಂಡ್. ಇಫ್ ಐ ರಿಯಲಿ ವಾಂಟ್ ಅ ಎಂಡ್, ದಿಸ್ ಇಸ್ ದ ಓನ್ಲಿ ವೇ. ಜ್ಞಾನೇನ ಇವತ್ತು ಕೈವಲ್ಯ. ಜನರಿಗೆ ಎಂಡಿನಲ್ಲಿ ಕನ್ಫ್ಯೂಷನ್ ಇದ್ದವರಿಗೆ ಮಾರ್ಗವು ಯಾವುದು ಸಿಗೋದಿಲ್ಲ, ಯಾಕಂದ್ರೆ ಎಲ್ಲ ಕನ್ಫ್ಯೂಷನ್ ಆಗುತ್ತೆ. ಎಂಡಿನಲ್ಲಿ ಕನ್ಫ್ಯೂಷನ್ ಇರಬಾರ್ದು. ನನಗೇನ್ ಬೇಕಾಗಿದೆ ಅದು ಸ್ಪಷ್ಟ ಇರಬೇಕು. ನನಗೆ ಬಿಡುಗಡೆ ಬೇಕಾಗಿದೆ. ಐ ವಾಂಟ್ ಟು ಬಿ ಫ್ರೀ ಎಟ್ಸೆಟ್ರಾ ಎಟ್ಸೆಟ್ರಾ. ಸೊ ಬೀಜಭಾವ ಅವಿವೇಕ ರೂಪತ್ವ, ನ ಪ್ರಜ್ಞಂ ಇತಿ ಯುಗಪದ ಸರ್ವ ವಿಷಯ ಪ್ರಜ್ಞಾತೃತ್ವ ಪ್ರತಿಷೇಧ. ಎಲ್ಲವನ್ನು ಇಲ್ಲಿ ಪ್ರತಿಷೇಧ ಮಾಡಲಾಯಿತು. ನ ಅಪ್ರಜ್ಞಂ ಇತಿ ಪತ್ಕೊನೆ ಶಬ್ದ ಬಂದದ್ದು ಏನದು? ನ ಅಪ್ರಜ್ಞಂ, ನ ಪ್ರಜ್ಞಂ, ನ ಅಪ್ರಜ್ಞಂ, ನ ಅಪ್ರಜ್ಞಂ. ಯಾಕೆಂದ್ರೆ ಅಪ್ರಜ್ಞಂ ಅಂದ್ರೆ ಜಡ, ನ ಅಪ್ರಜ್ಞಂ ಅಂದ್ರೆ ನಾನು ಜಡನೂ ಅಲ್ಲ. ನಾ ಜಡನೂ ಅಲ್ಲ, ನಾ ಇದ್ದೇನೆ, ಅರಿವಿನಿಂದ ಇದ್ದೇನೆ. ಅರಿವಿನಿಂದ ಅವರು ಇದೆಯಲ್ಲೋ, ಅರಿವಿನಿಂದ ಅರಿವಿನಿಂದ ಇದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಆಗುವುದಿಲ್ಲ. ಈಗ ಅರಿವು ಹೆಂಗೆ ನಾನು ಅರಿವಿನಿಂದ ಇದ್ದೇನೆ ಅಂತ ಹೇಳಲಿಕ್ಕೆ ಬುದ್ಧಿ ಬೇಕು, ಬುದ್ಧಿ ಇಟ್ಕೊಂಡ್ರೆ ಅದು ಅರಿವಲ್ಲ. ಏನು ಇಲ್ಲ, ಯಾರು ಹೇಳಬೇಕು? ನಾನೇನು? ಹೀಗಾಗಿ ನ ಪ್ರಜ್ಞೆ ಗೊತ್ತಾಯ್ತು ಸ್ವಾಮಿ. ಏನು ನೀವು ಹೆಚ್ಚು ತಪ್ಪಿದವರು ಮತ್ತೆ ನಪ್ರಜ್ಞೆ ನಪ್ರಜ್ಞೆ ನಪ್ರಜ್ಞೆ ನಪ್ರಜ್ಞೆ ಎಲ್ಲ ಮುಗಿತು ನೋಡ್ರಿ. 41ಕ್ಕೊಂದು ಆಬ್ಜೆಕ್ಷನ್ ಕೊಡ್ತಾರೆ. ಕಥಂ ಪುನಃ ಅಂತಃಪ್ರಜ್ಞತ್ವಾದೀನಾಮ್ಯಮಾನಾಜ್ವಾದೌ ಸರ್ವಾಧಿವತ್ ಸತ್ವಂ ಗಮ್ಯತೆ ಇತಿ ಕಥಂ ಪುನಃ. ನಂದು ಸಣ್ಣ ಸಂದೇಹ, ಆಬ್ಜೆಕ್ಷನ್ ಅಲ್ಲ ಆಕ್ಚುಲಿ, ಇದು ಒಂದು ಸಂದೇಹ. ಏನಂದ್ರೆ ಅಂತಃಪ್ರಜ್ಞತ್ವಾದೀನ ಆದಿಪದಾರ್ಥ ಅಂತಃಪ್ರಜ್ಞ, ಬಹಿಷ್ಪ್ರಜ್ಞ, ಉಭಯತ ಪ್ರಜ್ಞ, ಏನಿವೆಯೋ ಇವೆಲ್ಲ ಆತ್ಮನಿ ಗಮ್ಯಮಾನ, ಇವೆಲ್ಲವೂ ಎಲ್ಲಿ ಆರೋಪಿಸಲ್ಪಟ್ಟಿವೆ? ಆತ್ಮನಲ್ಲಿ ಅಂತ ಅನ್ಕೋಬೇಕು. ಈಗ ನೀವು ನನ್ನಲ್ಲಿ ನನ್ನಲ್ಲಿ ಇವೆಲ್ಲವೂ ಕೂಡ ಆರೋಪಿಸಲ್ಪಟ್ಟಿವೆ. ಹೇಗೆ? ಸರ್ಪಾದ ರಜ್ಜುವಾದ ಸರ್ಪಾದಿರುತ್ತೆ, ರಜ್ಜು ಸರ್ಪದಲ್ಲಿ ರಜ್ಜುವಾದ ದ್ವಿವಚನ ಇದೆ. ದ್ವಿವಚನ ಅಂತಂದ್ರೆ ರಜ್ಜು ಕಪ್ಪೆ ಚಿಪ್ಪು ಅಂತ ಹೋಗ್ಬಾರ್ದು, ಏಕೆಂದ್ರೆ ಅಲ್ಲಿ ದ್ವಿವಚನ ಹಾಕ್ಲಿಕ್ಕಾಗೋದು, ಅಲ್ಲಿ ಬಹುವಚನ ಹಾಕ್ಲಿಕ್ಕಾಗ್ತದೆ. ಹಾಗಾಗಿ ಏನ್ ಮಾಡ್ಬೇಕು? ಈಗ ರಜ್ಜು ಸರ್ಪ, ರಜ್ಜು ಸರ್ಪ, ಅದರೊಳಗೆ ರಜ್ಜುವಾದ ಸರ್ಪಾದಿವತ ಅಲ್ಲಿ ಏನಾಗಿದೆ? ಸರ್ಪವು ಕಂಡು ಬಂದಿದೆ. ಈಗ ಸರ್ಪವು ಏನ್ ಕಂಡು ಬಂದಿದೆ? ಅದನ್ನ ಪ್ರತಿಷೇಧಾಗ, ಅದನ್ನ ನಾವು ನಿರಾಕರಿಸಿದಾಗ. ಹೇಗೆ ನಿರಾಕರಿಸೋದು? ಅಸತ್ವ ಗಮ್ಯತೆ, ಅದು ಇಲ್ಲೇ ಇಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸ್ತೀವಿ. ಹೌದೋ? ಇದನ್ನು ನೀವು ಹೇಳುತ್ತಾನೆ. ಇದು ಹೇಳ್ತಾರೆ ಕಥಂ ಪುನಃ ಗಮ್ಯತೆ, ನಿರಾಕರಿಸಿದಷ್ಟಕ್ಕೆ ಅದು ಇಲ್ಲ ಅಂತ ಹೆಂಗೆ ಸಿದ್ಧ ಆಗ್ತದೆ? ನಿರಾಕರಿಸೋದು ಅಂದ್ರೆ ಏನು? ಅಲ್ಲಿ ಕಳೆಯೋದು ಅಂದ್ರೆ ಏನು? ಈ ಸಂಸಾರವು ಸರ್ಪದಂತೆ. ಯಾವ ಸರ್ಪ? ರೋಪ್ ಸ್ನೇಕ್, ರಜ್ಜು ಸರ್ಪದಂತೆ. ಇದು ನಿರಾಕರಿಸಬೇಕು. ಈ ನಿರಾಕರಿಸೋದ್ರೆ ಹೆಂಗೆ? ಮತ್ತೆ ಮತ್ತೆ ಅದನ್ನೇ ಕೇಳ್ತಾನ ಅವನು ವಿವೇಕದಿಂದ ಅಂತ ನಾವು ಹೇಳಿ ಬಾರಾಗ್ತೀವಿ. ಈಗ ಮುಂದಿನ ಕ್ಲಾಸ್ ಹೆಂಗೂ ಹೋಗ್ಬೇಕಾಗಿದೆ. ಆದ್ರೆ ಇವ್ರು ಹಂಗಲ್ಲ, ಹಂಗೆ ತಿದ್ದದ ಹೇಳಿದ್ದೆ ಹೇಳಿದ್ದೆ ಹೇಳಿ ನಮ್ಗೆ ಅಷ್ಟು ಸುಲಭ ಅಂತ ನಮ್ಗೇನು ಅನಿಸೋದಿಲ್ಲ. ನಾವು ಹೇಳ್ತೀವಿ ಅಷ್ಟು ಸುಲಭ ಅಲ್ಲ ಅಂತೇಳಿ. ಮತ್ತೆ ಕೇಳಬೇಕು, ನೀನು ಮತ್ತೆ ಕೇಳಬೇಕು. ಅದಕ್ಕೆ ನಾವು ಕೇಳಿಕೊತ್ತೇವೆ ನಿಮಗೆ. ಏನೋ ನಮಗೆ ಇನ್ನೊಂದು ಸಲ ತಿಳಿಸಿ ಹೇಳ್ರಿ, ನಿರಾಕರಿಸುವುದು ಅಂದ್ರೆ ಏನು? ನೀತಿ ನೀತಿಯಿಂದ ನಿರಾಕರಿಸುವುದು ಅಂದ್ರೆ ಏನು ನಮಗೆ ತಿಳಿಸಿ ಹೇಳಿ. ಉಚ್ಚತಿ ಜ್ಞಸ್ವರೂಪ ಅವಿಶೇಷೇ ಅಪಿ ಇತರೇತರ ವ್ಯಭಿಚಾರಾತ್ ರಜ್ವಾದೌ ಇವ ಸರ್ಪಧಾರ ಆದಿ ವಿಕಲ್ಪ ಭೇದವತ್. ಕೆಲವು ಸಲ ಹಗ್ಗದಲ್ಲಿ ಏನೇನೋ ನೋಡ್ತಾರೆ, ನಿನಗೆ ಅದು ನೀರಿನ ಕೋಡಿಯಾಗಿ ಕಾಣಬಹುದು, ಅವರಿಗೆ ಅದು ಬಿರುಕು ನೆಲವಾಗಿ ಕಾಣಬಹುದು, ಬಿರುಕು ಭೂಮಿ. ಹೌದು, ಈ ಪ್ರಪಂಚ ಒಬ್ಬರಿಗೆ ದುಃಖಮಯವಾಗಿ ಕಾಣಬಹುದು, ಒಬ್ಬರಿಗೆ ಕಷ್ಟಮಯವಾಗಿ ಕಾಣಬಹುದು, ಒಬ್ಬರಿಗೆ ಸುಖಮಯವಾಗಿ ಕಾಣಬಹುದು. ಅಲ್ಲಿ ಎಷ್ಟರ ಮಟ್ಟಿಗೆ ನೀರ್ ಕಂಡದ್ದೇ ಆಗಲಿ ಸರ್ಪ ಕಂಡದ್ದೇ ಆಗಲಿ ಎಲ್ಲವೂ ಕೂಡ ಅನರ್ಥವೋ ಅರ್ಥಹೀನವೋ ವ್ಯರ್ಥವೋ ಆರೋಪಿತವೋ ಇನ್ನು ಏನೇನು ಶಬ್ದ ಬರ್ಬೋದು ಅಷ್ಟು ಶಬ್ದ. ಹಾಗೆ ಈ ಪ್ರಪಂಚ ತಡ್ಕೊಳಿಕ್ಕಾಗುವುದಿಲ್ಲಪ್ಪ ಅಂತ ಅವನು ಹೇಳಿದ್ದು ಸುಳ್ಳು, ಏಯ್ ಭಾರಿ ಆನಂದವಾಗಿದೆ ಅಂತ ಇವನು ಹೇಳಿದ್ದು ಸುಳ್ಳು. ಯಾಕೆ ಅಂತಂದು ಹೇಳ್ತಾರೆ, ಇವು ಇತರೇತರ ವ್ಯಭಿಚಾರ, ಅವರ ದೃಷ್ಟಿಯಲ್ಲಿ ಹಾಗೆ ಕಂಡಿದೆ. ಅದು ಸತ್ಯವೇ ಆಗಿದ್ರೆ ಎಲ್ಲರಿಗೂ ಹಾಗೆ ಕಾಣಬೇಕಾಗಿತ್ತಲ್ಲ, ವ್ಯಭಿಚಾರ. ಅವರ ದೃಷ್ಟಿಯಲ್ಲಿ ಹಾಗೆ ಕಂಡಿದ್ದಾದರೆ ಅದೇ ಒಂದು ವೇಳೆ ಜಗತ್ತಿನ ಸತ್ಯ ಅಂತಾಗಿದ್ದಾರೆ, ಅವಾಗ ಎಲ್ಲರಿಗೂ ಹ್ಯಾಕ್ ಕಾಣಬೇಕಾಗಿತ್ತು. ಇಫ್ ದಿಸ್ ಕ್ಲಾತ್ ಕುಡ್ ಬಿ ಅ ಹ್ಯಾಪಿ ಆಬ್ಜೆಕ್ಟ್ ಫಾರ್ ಸ್ವಾಮಿ ಅಂಡ್ ಇಟ್ ಹ್ಯಾಸ್ ಅ ರಿಯಾಲಿಟಿ, ದೆನ್ ಪ್ರತಿಯೊಬ್ಬರು ಕೂಡ ಇದನ್ನೇ ಹಾಕೋಬೇಕಾಗುತ್ತೆ. ಯಾಕೆ ಹಾಕೋದಿಲ್ಲ, ಅವರ ರುಚಿನ ಬೇರೆ, ಇವ್ರ ರುಚಿನ ಬೇರೆ, ವ್ಯಭಿಚಾರ. ಹಂಗಲ್ಲ, ಇವರಿಂದ ವ್ಯಭಿಚಾರವಾಗಿ ಅವರ ಭಾವದಲ್ಲಿ ಅದು ಇದ್ದದ್ದಾದ್ರೆ, ಅಲ್ಲಿಂದ ವ್ಯಭಿಚಾರವಾಗಿ ಇವರ ಭಾವದಲ್ಲಿ ಮತ್ತೊಂದು ಇದ್ದದ್ದಾದ್ರೆ, ಮೂವರು ಸತ್ಯ ಅಲ್ಲ ಅಂತಾಯ್ತಲ್ಲ, ಮೂವರು ಸತ್ಯ ಅಲ್ಲ. ಆದ್ದರಿಂದ ಇದು ಬರೀ ಹುಸಿ ತೋರಿಕೆ, ಥೋಡಾ ಲಾಜಿಕ್, ಥೋಡಾ ಎಕ್ಸ್ಪೀರಿಯನ್ಸ್ ಅಷ್ಟು ಇಲ್ಲದೆ ಇದ್ದವರು ವೇದಾಂತ ಕ್ಲಾಸಿಗೆ ಬರಬಾರ್ದು. ಬರೀ ನಾವೇ ಸ್ವಲ್ಪ ಅನುಭವ, ಸ್ವಲ್ಪ ಜಗತ್ತಿನ ಅನುಭವ, ಸ್ವಲ್ಪ ಲಾಜಿಕಲ್ ಮೈಂಡ್ ವಿವೇಕ ಇತ್ತು ಸಾಕು. ಇಟ್ಸ್ ಎನಫ್, ವಿ ನೋ ಹೌ ಟು ಎನ್ಹ್ಯಾನ್ಸ್. ಅಷ್ಟು ಇಲ್ಲ ಅಂದ್ರೆ ಬಹಳ ಕಷ್ಟ, ನಂಗೆ ಗೊತ್ತಿಲ್ಲ. ಅಂತವ್ರಿಗೆ ಬದುಕೋದು ಅಷ್ಟು ತೊಗೊಂಡು ಅರ್ಚನೆ ಭಜನೆ ಆರಾಧನೆ ಬಂದು ಕೊಡ್ಬೇಕಂದ್ರೆ ನಾನು ಹೇಳ್ತೇನೆ ನಿಮಗೆ ಕಿವಿ ಮಾತು, ಇಷ್ಟಾದ್ರೂ ಲಾಜಿಕ್ ಇರಬೇಕು. ಎಷ್ಟು ಸುಲಭದೆ ತಿಳ್ಕೊಳ್ಳಿ, ನಿನ್ನ ಅಭಿಪ್ರಾಯವನ್ನು ಇವರು ಸ್ವೀಕಾರ ಮಾಡೋದಿಲ್ಲ ಅಂದರೆ, ಇವರ ಅಭಿಪ್ರಾಯವನ್ನು ಅವರು ಸ್ವೀಕಾರ ಮಾಡೋದಿಲ್ಲ ಅಂದರೆ, ನಿಮ್ಮ ನಿಮ್ಮದಲ್ಲಿ ವಿರೋಧ ಇದೆ ಅಂತಾಯಿತು, ನಿಮ್ಮ ನಿಮ್ಮದನ್ನು ನೀವು ಒಪ್ಪುವುದಿಲ್ಲ ಅಂತಾಯಿತು, ಆದ್ದರಿಂದ ಅವು ಮೂರು ಸುಳ್ಳು ಅಂತಾಯಿತು. ಈ ಮೂರರಲ್ಲಿ ಯಾವುದೋ ಒಂದು ಸತ್ಯ ಇತ್ತು ಅಂತಂದರೆ ಮೂವರು ಅದನ್ನು ತಗೋಬೇಕಾಗಿತ್ತು. ನಾವೆಲ್ಲರೂ ಸೂರ್ಯನ ಬೆಳಕನ್ನು ಅಕ್ಸೆಪ್ಟ್ ಮಾಡಿದ್ವೋ ಇಲ್ಲ? ಏನು ವ್ಯಭಿಚಾರ ಇದೆಯಾ ನೋಡಿ ಅದ್ರ ಬಗ್ಗೆ, ಯಾಕೆ ನಾವು ಒಪ್ಕೊಂಡ್ವಿ ಅದನ್ನು? ನಾವು ಅವಿಶೇಷ ಅದನ್ನು ಶಬ್ದ ಹಾಕಿದ್ದಾರೆ ಅವರು. ಏನು ಅವಿಶೇಷ? ಅವಿಶೇಷ ಅಪಿ ಇತರೇತರ ವ್ಯಭಿಚಾರ, ಇದು ಯಾವುದೇ ಪ್ರಕಾರವಾದ ವಿಶೇಷಣಗಳು ಅಥವಾ ಗುಣಗಳು ಲಕ್ಷಣಗಳು ಏನನ್ನು ಇಟ್ಟುಕೊಳ್ಳದೆ ಇದ್ದರೂ ಕೂಡ ಅನೇಕ ಥರ ಅನೇಕರಿಗೆ ಕಂಡು ಬರ್ತದಲ್ವೇ. ಇತರೆ ಇತರವೇ ವಿಚಾರ ಆದ ಇದು ಅಂದ್ರೆ ಯಾವುದು? ರಜ್ಜು ಸರ್ಪ. ಇತರೆ ಇತರ ಕಂಡು ಬರೋದು ಅಂದ್ರೆ ಹೇಗೆ? ಕೋಡಿ, ಬಿರುಕು, ಎಟ್ಸೆಟ್ರಾ. ನಿನಗೆ ಅಲ್ಲಿ ಅದು ಅಲ್ಲಿ ಕೋಡಿಯಾಗಿ ಕಂಡು ಬಂದ ಸತ್ಯ ಆದ್ರೆ ಎಲ್ಲರಿಗೂ ಕೂಡ ಅದೇನಿರಬೇಕು? ಆದ್ರೆ ಅವನಿಗೆ ಬಿರುಕ ಕಂಡಿದೆ, ಇವನಿಗೆ ಸರ್ಪುವ ಕಂಡಿದೆ, ಮೂರು ಸುಳ್ಳು ಹೌದಲ್ಲ? ಒಬ್ಬರಿಗೇನೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭ ಹಾಗೂ ಆಗಬಹುದು ನಗು ಆಗ್ಬಹುದು ಅಲ್ಲೂ ಅವನ ಒಬ್ಬನೇ ಆಗದೇ ಇಲ್ಲ ಅವಾಗ ನಮ್ಮೆ ಬೇರೆ ಈಗ ನಮ್ಮೆ ಬೇರೆ ಅವನು ಮತ್ತೆ ಬೇರೆನೆ ಎಷ್ಟು ಚಂದಾಗಿ ಬೇರೆ ಬೇರೆ ಕಡೆಗೆ ಹೋಗ್ತೀವಿ ಅದು ವಾಪಸ್ ಚಂದಾಗಿ ಬೇರೆ ಬೇರೆ ಕಡೆಗೆ ಹೋಗ್ಬಿಡ್ತೀವಿ ಒಂದು ನಿಮಿಷದೊಳಗೆ ಅವು ವಾಪಸ್ ಇಲ್ಲಿ ಬರ್ಬೇಕು ಇಲ್ಲಿ ಬರಬೇಕಾದ್ರೆ ವಿ ಹ್ಯಾವ್ ಟು ಸಿ ದಿ ಫಾಲ್ಸ್ ವಿ ಹ್ಯಾವ್ ಟು ಫಾಲ್ಸಿಫೈ ವಿ ಹ್ಯಾವ್ ಟು ಫಾಲ್ಸಿಫೈ ಅದು ಅದು ಎಷ್ಟು ಅದು ಎಷ್ಟು ಹುಸಿ ತೋರಿಕೆ ದಟ್ ಶುಡ್ ಬಿ ವೆರಿ ಕ್ಲಿಯರ್ ಅಲ್ಟಿಮೇಟ್ಲಿ ನಾನೇನು ಹೇಳ್ತಾ ಇದ್ದೀನಿ ಇಷ್ಟೇ ಹೇಳ್ತಾ ಇದ್ದೀನಿ ನಮ್ಮ ಸ್ಟಡಿ ಹೇಗಿರಬೇಕು ಅಂದರೆ ಕಾಂಟೆಂಪ್ರೇಟಿವ್ ಆಗಿರಬೇಕು ಮೋರ್ ಎಲ್ಲ ಕಥೆಗಳು ಉದಾಹರಣೆಗಳು ಹಾಸ್ಯಗಳು ಇವು ಉತ್ಸಾಹವನ್ನು ಮೇಂಟೈನ್ ಮಾಡಿ ಕೆಲವು ಮಂದಿ ಅದನ್ನೇ ಕಟ್ಟಿಟ್ಕೊಳ್ತಾರೆ ಏನ್ರಿ ಏನ್ ಚಂದ ಚಂದ ಉದಾಹರಣೆ ಕೊಡ್ತಾರೆ ಭಾರಿ ಲೈವ್ ಆಗಿ ಮಾತಾಡ್ತಾರೆ ಭಾರಿ ನಗಿಸ್ತಾರೆ ನಾನು ನಗಿಸೋದು ಮುಖ್ಯ ಕಾಂಟೆಂಪ್ರೇಷನ್ ವಿಷಯವನ್ನು ನಾವು ಮನನ ಮಾಡಬೇಕು ಅದನ್ನು ಹೇಳ್ತಾರೆ ಸ್ವಲ್ಪ ಧಾರಾದಿ ವಿಕಲ್ಪ ಬೇರ ಸರ್ವತ್ರ ಅವ್ಯ ವಿಚಾರ ಸ್ವರೂಪಸ್ಯ ಸತ್ಯತ್ವಂ ಎಲ್ಲವುಗಳಲ್ಲಿಯೂ ಕೂಡ ವ್ಯಭಿಚಾರವಾಗದೇ ಇದ್ದಂತಹ ಆತ್ಮನ ಸತ್ಯತ್ವ ಅದು ಮಾತ್ರ ಸತ್ಯ ಎಲ್ಲ ಬದಲಾವಣೆಗಳಲ್ಲಿಯೂ ಬದಲಾವಣೆಗಳಿಗೆ ಒಳಪಡದೇ ಇದ್ದಂತಹ ಆತ್ಮನ ಇರವು ಏನಿದೆಯೋ ಅದು ಸತ್ಯತ್ವ ಸರ್ವತ್ರ ಅವ್ಯಭಿಚಾರಾತ ಬದಲಾವಣೆಗೆ ಒಳಪಡುವುದಿಲ್ಲ ಜ್ಞಾಸ್ವರೂಪಸ್ಯ ಅರಿವು ಮಾತ್ರವಾಗಿದೆ ಅದು ಅಲ್ಲಿನ ಸತ್ಯತ್ವ ಅರಿವು ಮಾತ್ರವಾಗಿದ್ದುಕೊಂಡು ಏನೂ ಬದಲಾಗದೆ ಅದು ಗಾಢ ನಿದ್ರೆಯ ನನಗೆ ಏನೂ ತಿಳಿಯಲಿಲ್ಲ ಅನ್ನುವ ಅನುಭವವನ್ನು ವ್ಯಕ್ತಪಡಿಸುತ್ತದೆ ಏನೂ ಬದಲಾಗದೆ ಅರಿವು ಮಾತ್ರವಾಗಿದ್ದುಕೊಂಡು ಅಂತಃಪ್ರಜ್ಞನಾಗಿ ನನಗೆ ಇಂಥದನ್ನು ಕಂಡೆ ಆವಾಗ ಕಂಡೆ ಪ್ರಾಮಾಣಿಕವಾಗಿ ಅದು ವ್ಯಕ್ತಪಡಿಸುತ್ತದೆ ಈವಾಗ ನಾನು ಈ ಜಗತ್ತನ್ನು ಕಾಣ್ತಾ ಇದ್ದೇನೆ ಅರಿವಾಗಿದ್ದುಕೊಂಡೆ ಈ ಅರಿವು ವ್ಯಭಿಚಾರವಾಯಿತೋ ಏನು ಆ ಸ್ಥಾನಗಳು ವ್ಯಭಿಚಾರವಾದ ಜಾಗೃತ ಸ್ಥಾನ ಸ್ವಪ್ನ ಸ್ಥಾನ ಗಾಢ ನಿದ್ರಾ ಸ್ಥಾನ ಈ ಸ್ಥಾನಗಳು ಬದಲಾದವೇ ವಿನಃ ಅರಿವು ಬದಲಾಗುವುದಿಲ್ಲ ಅದು ಹೇಗಿದೆಯೋ ಹಾಗಿದೆ ಸುಷುಪ್ತಿ ಅಬ್ಜೆಕ್ಷನ್ ಏನು ಸುಷುಪ್ತೇ ವ್ಯಭಿಚರತಿ ಇತಿ ಚೇತ ಗಾಳಿ ನಿಂತಿರೋದು ಆತ್ಮ ಎಲ್ಲ ಬದಲಾಗ ಆತ್ಮ ಟೋಟಲಿ ಚೇಂಜ್ ಎಲ್ಲಿ ಹೆಂಗಪ್ಪ ಅವಾಗೊಂಚೂರು ಅವಾಗ ಇವಾಗ ಕನಸಿನಾಗರೆ ಜಾಮೂನ್ ತಿಂತಿದ್ವಿ ಎಚ್ಚರದಾಗ ನಾವು ಅಂತ ಅಭಿಮಾನ ಪಡ್ತಾ ಇದ್ವಿ ಎಲ್ಲ ಚೇಂಜ್ ಆಗ್ಬಿಟ್ಟ ಸರ್ ಏನ್ ಚೇಂಜ್ ಆಗ್ಬಿಟ್ಟ ಗಾಢ ನಿದ್ರೆಯಲ್ಲಿ ಅವನು ಜಡನಾಗಿ ಬಿಟ್ಟ ಆದ್ರೆ ಚೇಂಜ್ ಆಗ್ಬಿಟ್ಟ ಇಲ್ಲಪ್ಪ ಗಾಢ ನಿದ್ರೆಯಲ್ಲಿ ಅವ್ನು ಚೇಂಜ್ ಆಗಿಲ್ಲ ಅದು ನೀವು ಹೇಗಿದೆಯೋ ಹಾಗೆ ಕಥಂ ಹೇಗೆ ಹೇಳ್ತೀರಾ ಹೇಳ್ತಾರೆ ಸುಷುಪ್ತಸ್ಯ ಅನುಭೂಯಮಾನತ್ವಾದ ಅವ ಇಲ್ಲೇ ಇಲ್ಲ ಬದಲಾಗಿ ಹೋಗ್ಬಿಡ್ತಾನೆ ನೋ ಮೋರ್ ಅರಿವು ಅಂತ ಅರ್ಥ ಅವ ನೀವೇನು ಹೇಳಿದ್ರಿ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳು ಜಗತ್ತು ಎಲ್ಲ ಎಚ್ಚರವಾಗಿದ್ದಾಗ ಎಚ್ಚರಾವಸ್ಥೆಯಲ್ಲಿ ಅವನು ವಿಶ್ವನಾಗಿದ್ದ ಅಂತ ಹೇಳಿದ್ರಿ ಓಕೆ ನಾವು ಅಂದ್ವಿ ನೀವು ಜಾಗ್ರತೆಯಿಂದ ಸ್ವಪ್ನಕ್ಕೆ ಹೋದಾಗ ಸ್ವಪ್ನದಲ್ಲೂ ಹಂಗೇ ಅನುಭವ ಆಗ್ತದೆ ಅಂತ ಹೇಳಿದ್ರಿ ನಾವು ಅನುಭವದಿಂದ ಹೇಳಿದ್ವಿ ಹ್ಞೂ ಅಂದ್ವಿ ಆದರೆ ಗಾಡಿ ಇದ್ದರೆ ಅವನು ಇಲ್ಲೇ ಇಲ್ಲಲ್ಲ ಸರ್ ಹೋಗ್ಬಿಟ್ಟ ಅವನು ಹೇಳಿದ್ದಾನೆ. ಹಿಂದಿಲ್ಲ ಮುಂದಿಲ್ಲ, ಹುಟ್ಟಿಲ್ಲ ಸಾವಿಲ್ಲ, ಅವನಾಗಿಲ್ಲ ಹೋಗಿಬಿಟ್ಟ. ಅವ ಹೋಗಿದ್ದ ಸತ್ಯ ಆಗಿತ್ತು ಅಂದ್ರೆ ಎಚ್ಚರ ಆದ್ಮೇಲೆ ಚೆನ್ನಾಗಿ ನಿದ್ರೆ ಹಾಕು ಅಂತ ಬೇಕೋ ಈ ಸೆಕೆಂಡ್ ಭಾಷೆ ಎಚ್ಚರನೆ ಆಗ್ತಿತ್ತು. ಹೇಳೋರು ಯಾರು ಹೇಳೋರು ಯಾರ್ರಿ ಎಚ್ಚರನೆ ಆಗ್ತದೆ. ಆದ್ರೆ ಹಾಗಿಲ್ಲ, ಸುಷುಪ್ತಸ್ಯ ಅನುಭೂಯಮಾನತ್ವಾದ ಆ ಗಾಢ ನಿದ್ರೆಯ ಅನುಭವವನ್ನ ಅನುಭವಿಸುವವನು ಅನುಭವಿಸುವವನು ಇದ್ದನು ಎನ್ನುವುದನ್ನ ಅನುಮಾನದಿಂದ ನಾವು ನಿರ್ಧರಿಸಲಿಕ್ಕೆ ಬರ್ತದೆ. ದಟ್ಸ್ ಹೌ ದಿ ಇನ್ಫರೆನ್ಷಿಯಲ್ ಪ್ರಮಾಣ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ವೇದಾಂತ. ಅನುಮಾನ ಪ್ರಮಾಣ ನಾವು ಹೇಳಿ ಏನ್ ಹೇಳ್ತೀವಿ, ಶಬ್ದ ಪ್ರಮಾಣವನ್ನು ಹೊರತುಪಡಿಸಿ ಇತರ ಐದು ಪ್ರಮಾಣಗಳಿಂದ ಪ್ರತ್ಯಕ್ಷ ಅನುಮಾನ ಉಪಮಾನ ಅರ್ಥಾಪತ್ತಿ ಅನುಪಲಬ್ಧಿ ಐದು ಪ್ರಮಾಣಗಳಿಂದ ಆತ್ಮಜ್ಞಾನವನ್ನ ನಾವು ಪ್ರತ್ಯಕ್ಷವಾಗಿ ಹೊಂದಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದೇವೆ. ಆ ಐದು ಪ್ರಮಾಣಗಳು ನಿರುಪಯುಕ್ತ ಅಂತ ನಾವು ಹೇಳ್ತಾ ಇಲ್ಲ. ಐದರಲ್ಲಿ ಎರಡು ಪ್ರಮಾಣದ್ದು ಬೇಕೇ ಬೇಕು. ನಿಮಗೆ ಕಣ್ಣಿಗೆ ಟೆಕ್ಸ್ಟ್ ಕಾಣಬೇಕು, ಕಿವಿಗೆ ಶ್ರವಣ ಆಗಬೇಕು. ಈಗ ಬೇಕು ಬೇಡಪ್ಪ, ಪ್ರತ್ಯಕ್ಷ ಪ್ರಮಾಣ. ಹಾಗೆಯೇ ಇವನ್ ಅನುಮಾನ ಪ್ರಮಾಣವು ಕೂಡ ನಮಗೆ ಸಹಾಯ ಮಾಡ್ತದೆ, ಹೆಚ್ಚಿನ ಸಹಾಯ ಮಾಡ್ತದೆ. ಏನು ಗಾಢ ನಿದ್ರೆಯಲ್ಲಿ ನೀನು ಇದ್ದಿದ್ದೇ ಇಲ್ಲ ಅಂತಾಗಿದ್ದರೆ ನಿನಗೆ ಎಚ್ಚರ ಆದ್ಮೇಲೆ ಗಾಢ ನಿದ್ರೆಯ ಅನುಭವವನ್ನು ನೀನು ಯಾವ ಆಧಾರದ ಮೇಲೆ ಹೇಳ್ತೀಯ? ಅನುಮಾನ ಪ್ರಮಾಣ. ಅದಕ್ಕೆ ನ ಹಿ ಅದು ಒಂದು ಉಪನಿಷತ್ತು ಹೇಳಿದ ಉದಾಹರಣೆಗೆ ನ ಹಿ ವಿಜ್ಞಾತು ವಿಪರಿಲೋಪ ವಿದ್ಯತೆ. ಅರಿತುಕೊಳ್ಳುವವನಿಗೆ ಅರಿತುಕೊಳ್ಳುವವನ ಅರಿವಿಗೆ ಲೋಪ ಇಲ್ಲ. ನನಗೆ ಏನೂ ಅನುಭವ ಆಗಲಿಲ್ಲ ಎನ್ನುವ ಅನುಭವವನ್ನು ಹೇಳಲಿಕ್ಕೆ ಅರಿವು ಲೋಪವಾಗಿದೆಯೋ ಇದೆಯೋ? ಇದ್ದರೆ ತಾನೇ ನನಗೆ ಏನೂ ಗೊತ್ತಾಗಲಿಲ್ಲ ಅಂತ ಹೇಳಿದ್ದು. ಆದ್ದರಿಂದ ಆ ಗಾಢ ನಿದ್ರೆಯೇ ಆತ್ಮ. ನೋಡ್ರಿ, ಲೋಪ ಆಗಿಲ್ಲ. ಸಾಕ್ಷಾತ್ ನಾನು ಹಿಂಗ್ ಹೇಳ್ತೀನಿ, ಹಿಂಗ್ ಕೇಳ್ತೇನೆ, ನಾನು ಆತ್ಮನೇ ಎನ್ನುವ ಸಾಕ್ಷಾತ್ ಅನುಭವ ಎಲ್ಲಿ ಸಾಕ್ಷಾತ್ಕಾರ ಆಗ್ತದೆ? ಬೇರೆ ದಾರಿ ಇಲ್ಲ, ನೀವು ಹೇಳ್ಬೇಕು ಎಲ್ಲಿ ಗಾಡಿ ದೇಹೋರ್ ದೇಹೋರ್ ಲಾಜಿಕ್ ಅಂತ ಹೇಳಿದ್ದಾರೆ. ಏನ್ ದೇಹೋರ್ ದೇಹೋರ್ ಡೀಪ್ ಸ್ಲೀಪ್ ಈಸ್ ಆತ್ಮ. ನೀವು ಆತ್ಮಜ್ಞಾನ ಆಗ್ಬೇಕು, ಸ್ಲೀಪ್ ಮ್ಯಾಜಿಕ್. ಓಂ ತತ್ಸ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಗುರುನಾಥ ಮಹಾರಾಜ ಕೀ ಜಯ. ಓಂ ತತ್ಸತ್. ಧನ್ಯವಾದ. ಜೈ ಶ್ರೀ ರಾಮ. ಜೈ ಶ್ರೀ ರಾಮ.